ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಅರಿವೇ ತಾನ ಅಂತಿರುವಾಗ ಅರಿವಿಗೆ ಅರಿವಿಗೆ ಪ್ರಾರಂಭವಿಲ್ಲ. ಅದನ್ನು ತಿಳಿಸಿದ್ದಾರೆ. ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪ ವಿದ್ಯತೆ. ವಿಪರಿಲೋಪ ಇಲ್ಲದಿರುವಿಕೆ, ಇಲ್ಲದಿರುವಿಕೆ ಎನ್ನುವುದು ಇರುವುದಿಲ್ಲ. ಯಾರಿಗೆ? ದೃಷ್ಟೇ ದ್ರಷ್ಟು, ಯಾವನು ನೋಡುವವನು ಅರಿಯುವವನಾಗಿದ್ದಾನೆ ಅವನ ಅರಿವಿಗೆ ಇಲ್ಲವೆನ್ನುವುದು ಇಲ್ಲ. ಇದು ಬೃಹದಾರಣಿಕೆ. ಹೀಗಾಗಿ ಜ್ಞಾತೆ ದ್ವೈತ, ಏನನ್ನು ತಿಳ್ಕೋಬೇಕು ಅದನ್ನು ತಿಳಿದಿದ್ದಾದರೆ ದ್ವೈತ ಅಭಾವ. ದ್ವೈತ ಅಭಾವ ಅಂದರೆ ಎರಡಿಲ್ಲದೇ ಇರುವಿಕೆ, ಎರಡಿಲ್ಲದೇ ಇರುವ ಒಂದೇ ಆಗಿರುವಿಕೆ. ಒನ್ ವಿದೌಟ್ ಎ ಸೆಕೆಂಡ್, ಎರಡಿಲ್ಲದೇ ಇರುವ ಒಂದೇ ಆಗಿರುವಿಕೆಯ ಅರಿವಿಗೆ ಲೋಪ ಇಲ್ಲ ಅನ್ನುವುದು ತಿಳಿದ ನಂತರ ಎರಡನೇದು ಅನ್ನೋದು ಎಲ್ಲಿದೆ? ದ್ವೈತ ಅಭಾವ. ವಿ ಕಂಪ್ಲೀಟ್ ದಟ್ ಪೋರ್ಷನ್ ಟು ದಟ್. ಆಮೇಲೆ ನಾವು ಮತ್ತೀಗ ಭಾಷೆ ಉಪನಿಷತ್ ಮುಗಿತು. ಎಲ್ಲಿ ಬಂದೀಗ ಕಾರ್ಯಕ್ರಮ ನಿವೃತ್ತೆ ಸರ್ವ ದುಃಖಾನಾಂ ಪ್ರಭುರೌ ಯಯ ಅದ್ವೈತ ಸರ್ವ ಭಾವಾನಾಂ ದೇವಸ್ತುಭ್ಯೋ ವಿಭುಸ್ಮೃತ. ನಿವೃತ್ತೆ ಸರ್ವ ದುಃಖಾನಾಂ ಈಶಾನ ಪ್ರಭುರೌ ಯಯ ಅದ್ವೈತ ಸರ್ವ ಭಾವಾನಾಂ ದೇವಸ್ತುಭ್ಯೋ ವಿಭುಸ್ಮೃತ. ಅತ್ರ ಏತೇ ಶ್ಲೋಕಾಹ ಭವಂತಿ, ಇಲ್ಲಿ ಈ ಶ್ಲೋಕಗಳು ಈಗ ನಿಮಗೆ ಪ್ರಾಪ್ತವಾಗ್ತವೆ ಕಾರ್ಯಕ್ರಮಕ್ಕೆ. ಇಲ್ಲಿ ಅಂದ್ರೆ ಇಲ್ಲಿ ಕಾರ್ಯಕ್ರಮ ಏನು? ಕಾರಿಕೆ ಉಪನಿಷತ್ತಿನ ಶ್ಲೋಕಗಳಿಗೆ ಪದ್ಯ ರೂಪದಲ್ಲಿ ಶ್ಲೋಕ ರೂಪದಲ್ಲಿ ಪ್ರಾಪ್ತವಾದಂತಹ ವಿವರಣೆ. ಅದು ವಿವರಣೆನೇ ಶ್ಲೋಕ ರೂಪದಲ್ಲೂ ಕೊಟ್ಟಷ್ಟೇ, ಅದು ಇನ್ನೇನಲ್ಲ, ಅದು ವಿವರಣೆ. ಆ ವಿವರಣೆಯು ಅರ್ಥವಾಗದೇ ಇದ್ದಾಗ ಇನ್ನೂ ವಿವರವಾಗಿ ಭಾಷೆಗಳನ್ನು ಅರ್ಥ ಆಗಿಲ್ವೋ, ಇನ್ನೂ ಹೆಚ್ಚಿಲ್ಲ. ಅದು ಕೂಡ ಅರ್ಥವಾಗದೇ ಇದ್ದಾಗ ಕನ್ನಡದಲ್ಲಿ ಮಾಡಿಕೊಟ್ಟು ಒಳ್ಳೆ ನಡೆಸಿದ್ದಾರೆ. ನಾವು ಯಾವ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದೇವೆ? ಉಪನಿಷತ್ ಸ್ಟ್ಯಾಂಡರ್ಡ್ ಹೋಯ್ತು, ಕಾರಿಕಾ ಸ್ಟ್ಯಾಂಡರ್ಡ್ ಹೋಯ್ತು, ಭಾಷ್ಯ ಸ್ಟ್ಯಾಂಡರ್ಡ್ ಹೋಯ್ತು, ಭಾಷಾಂತರ ಸ್ಟ್ಯಾಂಡರ್ಡ್. ಎನಿವೇ ಶ್ಲೋಕ ಏನ್ ಹೇಳ್ತದೆ? ಸರ್ವ ದುಃಖಾನ ನಿವೃತ್ತೇ ಈಶಾನ ಪ್ರಭು ಅವ್ಯಯ. ಸರ್ವ ದುಃಖ ಸಮಸ್ತ ದುಃಖಗಳು. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಎಲ್ಲ ತಾಪಗಳು, ಎಲ್ಲ ದುಃಖಗಳು, ಇವೆಲ್ಲ ನೋವುಗಳಿಗೆ ಪರಿಹಾರ ಎಲ್ಲಿದೆ ಅಂದ್ರೆ ಈಶ್ವರನಲ್ಲಿ ಪರಿಹಾರ ಇದೆ. ಯಾಕೆ ಅಂದ್ರೆ ನಿವೃತ್ತಿಯೇ ಈಶಾನ, ಅವುಗಳ ನಿವೃತ್ತಿಗಾಗಿ ಅವನು ಒಡೆಯನಾಗಿದ್ದಾನೆ, ಅವನು ಯಜಮಾನನಾಗಿದ್ದಾನೆ. ಪ್ರಭು ಎಂತ ಪ್ರಭು ಅವನು? ಅವ್ಯಯ ಪ್ರಭು, ವಿಕಾರರಹಿತ, ಬದಲಾವಣೆಗಳಿಂದ ರಹಿತನಾದ. ಯಾಕೆ ಬದಲಾವಣೆಗಳಿಲ್ಲ ಅವನಿಗೆ? ಅವಯವಗಳಿಲ್ಲ, ಲಕ್ಷಣಗಳಿಲ್ಲ, ವಿಶೇಷಣಗಳಿಲ್ಲ, ಗುಣಗಳಿಲ್ಲ, ಆದ್ದರಿಂದ ವಿಕಾರಗಳಿಲ್ಲ, ಆದ್ದರಿಂದ ಅವ್ಯಯ. ಅದು ಇಲ್ಲಿ ಪ್ರಯೋಗಿಸಿದ ಪ್ರಭು ಅನ್ನುವ ಶಬ್ದಕ್ಕೆ, ಒಡೆಯ ಅನ್ನುವ ಶಬ್ದಕ್ಕೆ ಕೆಲವು ಸಂಗತಿಗಳನ್ನು ತೋರಿಸಿದ್ದಾರೆ. ಪ್ರಭು ಅವ್ಯಯ ಅಷ್ಟೇ ಅಲ್ಲ, ಅದ್ವೈತ, ಎಲ್ಲ ಸರ್ವಭಾವಾನ ಅದ್ವೈತ, ಎಲ್ಲ ಭಾವಗಳಲ್ಲಿಯೂ, ಎಲ್ಲ ಇರುವಿಕೆಗಳಲ್ಲಿಯೂ, ಎಲ್ಲ ಭಾವನಾತ್ಮಕ, ಬುದ್ಧಾತ್ಮಕ, ವ್ಯಾವಹಾರಿಕ ಸಮಸ್ತ ಉಪಾಧಿಗಳ, ನಾಮರೂಪ ಉಪಾಧಿಗಳ ಭಾವಗಳಲ್ಲಿ ಭಿನ್ನ ಭಿನ್ನತೆಗಳು ಕಂಡಿದ್ದರೂ ಕೂಡ ಇವನಲ್ಲಿ ಭಿನ್ನತೆಯನ್ನು ಕಾಣಲಿಕ್ಕಾಗುವುದಿಲ್ಲ. ಅದ್ವೈತ ಸರ್ವಭಾವಾನ, ಭಾವ ಅಂದ್ರೆ ಇಲ್ಲಿ ಇಮೋಷನ್ಸ್ ಅಂತ ತಗೋಬಾರ್ದು, ಇಮೋಷನ್ಸ್ ಅಂತ ಮಾತ್ರ ತಗೋಬಾರ್ದು. ಇರುವಿಕೆಗಳು, ಎಲ್ಲ ಇರುವಿಕೆಗಳು, ಏನೇನು ಇರುವಿಕೆಗಳು? ಎಲ್ಲ ಇರುವಿಕೆಗಳು ಏನೇನು ಇರುವಿಕೆಗಳು? ನಾಮರೂಪ ಉಪಾಧಿಗಳಷ್ಟೇ ಅಲ್ಲ, ಎಲ್ಲ ಭೌತಿಕವಾಗಿ ಲಭ್ಯ ಇರ್ಲಿಕ್ಕಿಲ್ಲ, ಆದ್ರೆ ಇಲ್ಲಿ ನಮ್ಗೆ ಲಭ್ಯ ಇರ್ತಾವೆ, ಸೈಕೊಲಾಜಿಕಲಿ ಲಭ್ಯ ಇರ್ತಾವೆ, ಕೆಲವು ಫೀಲಿಂಗ್ಸ್ ನಲ್ಲಿ ಲಭ್ಯ ಇರ್ತಾವೆ, ಅನಿಸಿಕೆಗಳು. ಭಾವನೆಗಳಿಗೂ ಅನಿಸಿಕೆಗಳಿಗೂ ಮತ್ತೆ ವ್ಯತ್ಯಾಸವನ್ನು ಗುರುತಿಸಬೇಕು. ಭಾವನೆಗಳಲ್ಲಿ ನಮ್ಮ ಸಂಘಾತದ ಸಾಧ್ಯತೆಗಳಿವೆ, ಅನಿಸಿಕೆಗಳು ಬಂದು ಹೋಗ್ತಾವಷ್ಟೆ. ಚಂದದ, ದೊಡ್ಡದ, ಚಿಕ್ಕದದ, ರುಚಿಯಾಗಿದೆ, ಇವು ಅನಿಸಿಕೆ. ಭಾವನೆಗಳು ಹಾಗಲ್ಲ, ಅವೇನು ಮಾಡಿದ್ರೆ ಹಿಡ್ಕೋತಾರೆ, ಹಲೋ ಅಂತ ಹಿಡ್ಕೊಂಡು ಬಿಡ್ತಾರೆ. ಅನಿಸಿಕೆಗಳು ಹಂಗಲ್ಲ, ಹಲೋ ಅಂತ ಹಲೋ. ಕಾರವಾರ ಜಿಲ್ಲೆಯ ಪ್ಯಾಸೆಂಜರ್ ಇಂತ, ಕಾರವಾರ ಜಿಲ್ಲಾ ಪ್ಯಾಸೆಂಜರ್ ಹೆಂಗ್ ಪ್ರವಾಸ ಮಾಡ್ಕೊಂಡ್ರೆ ಪಕ್ಕ ಕೂತಿರ್ತಾರೆ. ನೀವು ಕೇಳಿ, ನಿಮ್ದು ಯಾವ ಊರಾಯ್ತು? ಅಣ್ಣಾವ್ರ ಮುಗ್ದೋಯ್ತು. ಏನ್ ಈಗ ಬಂದಿದ್ರಿ? ಕಾರವಾರ ಬಂದಿದ್ದೆ. ಏನಿಲ್ಲ, ಇವಾಗ ಅನಿಸಿಕೆಗಳು ಅಂತ ಏನು ಭಾವನೆಗಳು ಹೆಂಗಂದ್ರೆ ಉತ್ತರ ಕರ್ನಾಟಕದ ಪ್ಯಾಸೆಂಜರ್ ಇವ್ರು ಶುರು ಮಾಡ್ತಾರೆ ನೋಡಿ, ಹೇಳ್ತೀನಿ ನಿಮ್ಗೆ, ದಾರಾಕು ಶುರು ಮಾಡ್ತಾರೆ. ಹೌದು, ನಾ ಇಲ್ಲೇ ಬಂದಿದ್ದೆ, ನಂಗೆ ಎರಡು ಮಕ್ಕಳು ಇದ್ದಾರೆ ಗೊತ್ತಾ, ಅವನು ಒಬ್ಬರು ನಾ ಕೇಳೇ ಇಲ್ಲ. ಇವು ಭಾವನೆ, ಭಾವನೆಗಳು ಹಿಡ್ಕೊಂಡ್ಬಿಡ್ತಾವೆ, ಅನಿಸಿಕೆಗಳು ಬಂದು ಹೋಗ್ತಾವೆ. ಇಫ್ ಯು ಡೋಂಟ್ ಸಿ ದಿ ಡಿಫ್ರೆನ್ಸ್, ನೀವು ಅದನ್ನ ಅಷ್ಟು ಆಬ್ಜೆಕ್ಟಿವ್ ಆಗಿ ನೋಡ್ತಾ ಇಲ್ಲ ಅಂತ, ನೀವು ಅದನ್ನ ಆಬ್ಜೆಕ್ಟಿವ್ ಆಗಿ ನೋಡ್ತಾ ಇಲ್ಲ ಅಂತಂದ್ರೆ ನೀವು ಸಬ್ಜೆಕ್ಟಿವ್ ಆತ್ಮನ ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಆಗುದು. ನಿಮಗೆ ಎಷ್ಟು ಸೂಕ್ಷ್ಮವಾಗಿ ನೀವು ಆಬ್ಜೆಕ್ಟಿವ್ ಆಗಿ ನೋಡ್ತೀರಿ ಜಗತ್ತನ್ನ, ನಾನು ಉಪಾಧಿಗಳಿಂದ ಕೂಡಿದ ಜಗತ್ತನ್ನ, ಫೀಲಿಂಗ್ಸ್, ಅನಿಸಿಕೆಗಳು, ನೋ ಡಿಫ್ರೆನ್ಸ್ ಡಿಫ್ರೆನ್ಸ್ ಮಾಡಿ ಮಾಡಿ ನೋಡ್ಬೇಕು. ಎಷ್ಟು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸೂಕ್ಷ್ಮವಾಗಿ ಮಾಡಿ ಅದನ್ನ ಯುಷ್ಮತ್ ಇದು ಇದು ಅಂತ ನೋಡ್ಬೇಕು. ಅವಾಗ ಕಾಂತಾನಾಗಿ ಅದು ಸ್ಪಷ್ಟವಾಗಿ ಅಯ್ಯೋ ಇನ್ನಾಗಿದೆಲ್ಲ ಯಾಕೆ ಸ್ವಾಮಿ ನಾವು ನೋಡ್ಬೇಕು, ಬಿಡು ಬೇಡ ಕೇಳೋ ಹೋಗು ಕೇಳು ಹೋಗು. ಆಮೇಲೆ ಏನಾಗ್ತದೆ, ಅಮೃತಮಾಸ್ತ್ರ ಇವತ್ತು ಅನಿಸಿಕೆ ಬ್ರಹ್ಮಾಸ್ತ್ರ ಕೂಡ ಒಂದು ಅನಿಸಿಕೆ ಆಗ್ಬಿಡ್ಬಿಡ್ತದೆ. ಸದ್ಯಕ್ಕದ ಅನಿಸಿಕೆ ಅನಿಸಿಕೆ ಮಾತ್ರ, ನೀನು ಮತ್ತೆ ಮತ್ತೆ ಅದೇ ಅನಿಸಿಕೆಯನ್ನು ಮತ್ತೆ ಮತ್ತೆ ಅನುಭವಿಸ್ತಾ ಇದ್ದಾಗ ಅದೇನಾಗ್ತದೆ, ಅದು ಭಾವನೆಗಳು ಪರಿವರ್ತನೆ. ಎಲ್ಲ ಭಾವನೆಗಳು ಬೀಜ ರೂಪದಲ್ಲಿ ಅನಿಸಿಕೆ ಮಾತ್ರವಾಗಿರುತ್ತೆ. ಎಲ್ಲ ಭಾವನೆ, ಎಲ್ಲ ಇಮೋಷನ್ಸ್, ಭಕ್ತಿ ಕೂಡ all depends upon how you see the bhakti. Bhakti ನೀವು ಹೇಗೆ ನೋಡ್ತೀರಿ ಅದ್ರ ಮೇಲೆ ಮುಂದಿನ ವಿವರಣೆ ಲಭ್ಯ ಇರ್ತದೆ. ಪೂಜಾ ಅರ್ಚನಾ ಆರಾಧನಾ ಪ್ರದಕ್ಷಿಣೆ ಇದು ಭಕ್ತಿ ಅಂತ ಕರಿತೀರ, ನಾಮ ಸ್ಮರಣೆಗೆ ಭಕ್ತಿ ಅಂತ ಕರಿತೀರ. ಸೊ ಅವೆಲ್ಲ ಅನಿಸಿಕೆಗಳ ಭಕ್ತಿ ಯಾವತ್ತು ಭಾವಪೂರ್ಣ, ಭಾವದಲ್ಲಿ ಅತಿ ಶ್ರೇಷ್ಠವಾದ ಭಾವ ಸಮರ್ಪಣ. ಸಮರ್ಪಣಾ ಭಾವ ಇಲ್ಲದೆ ನೀವು ಎಷ್ಟೇ ಆ ಭಗವಂತನ ಸ್ತುತಿಸಿ ಭಕ್ತಿ ಕಂಪ್ಲೀಟ್ ಆಗುತ್ತದೆ. ಸಮರ್ಪಣ ಭಾವದಲ್ಲಿ ಭಕ್ತಿ ಕಂಪ್ಲೀಟ್ ಆಗ್ತದೆ. ಹೀಗಾಗಿ ಒಂದು ಮಟ್ಟದಲ್ಲಿ ಭಕ್ತಿಯೂ ಕೂಡ ಬೀಜ ರೂಪದಲ್ಲಿ ಅನಿಸಿಕೆಯಾಗಿರ್ತದೆ. ಒಂದು ಮಟ್ಟದಲ್ಲಿ ಕುಟ್ಟಡ ಹಲಗಳಲ್ಲಿ ಬರೋದಿಲ್ಲ, ಅದು ಮುಂದೆ ಎಷ್ಟು ಪರಿಪಕ್ವ ಆಗ್ತದೋ ಅಷ್ಟು ಸಮರ್ಪಣ. ಸಮರ್ಪಣ ಎಷ್ಟಾಗ್ತದೋ ಅಷ್ಟು ಪರಿಪಕ್ವತೆ, ಎಷ್ಟು ಪರಿಪಕ್ವತೆ ಅಷ್ಟು ಸಮರ್ಪಣ. ಅನಿಸಿಕೆ ಅಂದರೆ ಐಡಿಯಾ, ಫೀಲಿಂಗ್ಸ್, ಜಸ್ಟ್ ಫೀಲಿಂಗ್. ಸೇಬು ರುಚಿ ಆಗಿದೆ, ಯು ಡೋಂಟ್ ಹ್ಯಾವ್ ಎನಿ ಅಟ್ಯಾಚ್ಮೆಂಟ್ ಫಾರ್ ದಟ್, ಯು ಜಸ್ಟ್ ಎಕ್ಸ್ಪ್ರೆಸ್ ಇಟ್ ಅಂಡ್ ಫರ್ಗೆಟ್ ಇಟ್. ಫೀಲಿಂಗ್ಸ್, ಭಾವನೆಗಳು ಹಾಗಲ್ಲ, ಅವು ಇಮೋಷನ್ಸ್, ಅಟ್ಯಾಚ್ಮೆಂಟ್ಸ್. ಯು ಗೆಟ್ ಅಟ್ಯಾಚ್ಡ್. ಪ್ರಾರಂಭದಲ್ಲಿ ಅನಿಸಿಕೆ ಮಾತ್ರ ಇರುತ್ತದೆ, ಮುಂದೆ ಅಟ್ಯಾಚ್ಮೆಂಟ್ ಇರ್ತಾವಲ್ಲ. ಮಗ ಹುಟ್ಟೋನೇನೋ ಹುಟ್ಟುಬಿಟ್ಟ, ಖುಷಿಯಾಗ್ಬಿಡ್ತು ಅನಿಸಿಕೆ. ಆಮೇಲೆ ವರ್ಷ, 2 ವರ್ಷ, 3 ವರ್ಷ ಆದಮೇಲೆ ಅವನು ಮಾಡುವಂತಹ ಚೇಷ್ಟೆಗಳು ಒಂದು ಮಟ್ಟದಲ್ಲಿ ಅದನ್ನು ಎಂಜಾಯ್ ಮಾಡ್ತೀವಿ. ಅವನೇ ಒಂದು 4 ವರ್ಷ 5 ವರ್ಷ ಆದಮೇಲೆ ಗೋಡೆ ಹತ್ತಿ ಕೆಳಗೆ ಬಿದ್ದು ಕಾಲು ಮುಡ್ಕೊಂಬೋದು, ಇನ್ನೊಬ್ರು ಕಾಲು ಮುಡಿಯೋದು. ಆಮೇಲೆ ನಾವು ಏನು ಮಾಡ್ತೀವಿ, ಅದು ದ್ವೇಷದಲ್ಲಿ ಪರಿವರ್ತನೆ. ಹುಟ್ಟುವುದಕ್ಕಿಂತ ಹುಟ್ಟದೇ ಇರೋದು ಚೆನ್ನಾಗಿ. ಏನ್ ಮಾಡಿದ್ರು ಈಗ, ಮೊದಲು ಅನಿಸಿಕೆ ಮಾತ್ರವಾಗಿತ್ತು, ಈಗ ರಾಗದ್ವೇಷದಲ್ಲಿ ಪರಿವರ್ತನೆ. ಆ ರಾಗದ್ವೇಷಗಳನ್ನು ಭಾವನೆ ಮಾಡುತ್ತೆ. ಎಲ್ಲ ಪ್ರಕಾರದ ನಮ್ಮ ಇಮೋಷನ್ಸ್ ಏನಿವೆಯೋ ಅದಕ್ಕೆ ಬೇಸ್ ಏನಿದೆ, ರಾಗ ಈಶಃ ಕ್ರೋಧ ಈಶಃ ರಜೋಗುಣ ಸಮಗುಣ. ಸೊ ಇವನು ಆ ಒಂದು ಕ್ಷೇತ್ರಕ್ಕೆ ಒಡೆಯನಾಗಿದ್ದಾನೆ, ಈಶಾನ ತುಲ್ಯ ಆತ್ಮ. ಸೊ ಈಗ ನಾವು ಅದನ್ನು ಹೇಳಬೇಕು ಅಂತಂದ್ರೆ, ಎಷ್ಟು ಭಾವನೆಗಳು, ಎಷ್ಟು ಇಮೋಷನ್ಸ್ಗಳು, ಎಷ್ಟು ರಾಗದ್ವೇಷಗಳು ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಅವುಗಳ ಮಧ್ಯದಲ್ಲೇ ಇದ್ದಂತಹ ಇವನು, ಇವನು ಅಂದ್ರೆ ಯಾರು ಕೊನೆ ಹೇಳ್ತಾರೆ, ಇವನು ಕಿಂಚಿತ್ತು ಸ್ಪರ್ಶವಿಲ್ಲದೆ ಇದ್ದೀನಿ. ಯು ಆರ್ ಆಂಗ್ರಿ, ಯು ಆರ್ ನಾಟ್ ಆಂಗ್ರಿ, ಆಂಗರ್ ಈಸ್ ದೇರ್, ನಥಿಂಗ್ ರಾಂಗ್ ಇನ್ ಇದೆ. ದಿಸ್ ಇಸ್ ಹ್ಯಾಸ್ ಟು, ದಿಸ್ ಹ್ಯಾಸ್ ಟು ಬಿ ಕ್ಲಿಯರ್. ಇದು ಸ್ಪಷ್ಟ ಆಗಬೇಕು ಈ ವಿಷಯದಲ್ಲಿ, ಕ್ಲಾರಿಟಿ. ನಾವೇನಂತೀವಿ, ಸಿಟ್ಟ ಬರಬಾರ್ದು. 20 ವರ್ಷ ಆತ ಉಪನಿಷತ್ಗಳಿಗತ್ತು, ಇನ್ನ ಸಿಟ್ಟ ಹೋಗುತ್ತೆ, ನೀವು ಹೋಗತ್ತೆ ಯಾವ ಅಂತ ಉಪನಿಷತ್ ನೋಡಿ ತಗದ್ ನೋಡಿ ಎಲ್ಲ. ಅವು ಇರಬಾರ್ದು ಅಂತ ಎಲ್ಲಾದ್ರೂ ಇದೆಯೇನು? ಸೊ ಹೀಗಾಗಿ ಎಲ್ಲ ಭಾವಗಳು ಇರ್ತವೆ, ಆ ಭಾವಗಳಲ್ಲಿ ಅರಿವಿನ ಸ್ವರೂಪವಾದಂತಹ ಇದು ಕಿಂಚಿತ್ತೂ ಅಂಟಿಕೊಳ್ಳದೇ ಇದ್ದರಿಂದಾಗಿ ಅದ್ವೈತವಾಗಿರುತ್ತದೆ. ದ್ವೈತಗಳ ಮಧ್ಯದಲ್ಲಿ ಅದ್ವೈತವಾಗಿರ್ತದೆ. ಮತ್ತು ದ್ವೈತ ಏನೋಯ್ತು? ತೋರಿಕೆ, ಮಿಥ್ಯ, ಅನಿಸಿಕೆ, ಆರೋಪಿತ, ಹುಸಿ ತೋರಿಕೆ, ಇವ ಇವ ಇವ ಇವ ಇವ ಅಂತ್ಯ ಅಂತ್ಯ ಅಂತ್ಯ ಅಂತ್ಯ ಕಂತ್ಯಗಳ ಸಾಧ್ಯ ಮುಗಿದೋಯ್ತು. ಇಲ್ಲ ಸಂತೆ ಆಗಿದ್ರು ಕೂಡ ಸ್ವಸ್ವಲ್ಪ ಸ್ವಸ್ವಲ್ಪ ನಿಜ ಇದ್ರೆ ಇದ್ದು ಇಲ್ಲ, ಎಲ್ಲ ಅಂತ್ಯಕರ್ತೆಗಳು. ಅವನನ್ನ ಕೆಲವು ಭಾಗದಲ್ಲಿ ದೇವರು ಅಂತ ಕರೆದಿದ್ದಾರೆ, ಅವನನ್ನೇ ಕೆಲವು ಭಾಗದಲ್ಲಿ ಯಜಮಾನ, ಒಡೆಯ, ಈಶಾನ, ಆಳುವವನು, ಲಾ ಮೇಕರ್ ಅಂತ ಕರೆದಿದ್ದಾರೆ. ಅವನನ್ನೇ ಕೆಲವು ಕಡೆಗೆ ವಿಭುಹು ಅಂತ ಕರೆದಿದ್ದಾರೆ. ವಿಭುಹು ಅಂದ್ರೆ ವ್ಯಾಪಕ, ಆಲ್ ಪರ್ವೇಸಿ ವಿಭುಹು ಇತಿ ಸ್ಮೃತ. ಈ ಪ್ರಕಾರವಾಗಿ ಅವನು ಅನಿಸ್ಕೊಂಡಿದ್ದಾನೆ, ಅವನನ್ನ ಉಪನಿಷತ್ತುಗಳು ಈ ಪ್ರಕಾರವಾಗಿ ಅಡ್ರೆಸ್ ಮಾಡಿ ಅವನ ಬಗ್ಗೆ ಈ ಪ್ರಕಾರವಾಗಿ ಹೇಳ್ತವೆ. ಭಾಷ್ಯ 43. ತೈಜಸ ವಿಶ್ವಲಕ್ಷಣಾನಾಂ ನಿವೃತ್ತೇಃ ಈಶಾನಃ ಪುರಿಯ ಆತ್ಮಾ. ಎಲ್ಲೆಲ್ಲಿ ದ್ವೈತ ಅನುಭವಗಳು ಇರುತ್ತವೆಯೋ ಅಲ್ಲಲ್ಲಿ ದುಃಖಗಳು ಇರುತ್ತವೆ. ಮೋರ್ ದಿ ದ್ವೈತ ಮೋರ್ ದಿ ದುಃಖ. ಮಧ್ಯೆ ಒಂದು ಲಾಜಿಕ್ ಇದೆ. ಮೋರ್ ದಿ ದ್ವೈತ ಗೊತ್ತಾಯ್ತಾ, ಅಲ್ಲಿ ಮೋರ್ ಅಂಡ್ ಮೋರ್ ಇನ್ಸೆಕ್ಯೂರಿಟಿ. ಈ ಕಡೆ ನೀವು ಡೆಫಿನೇಷನ್ಗೆ ಹೋಗಬೇಕು. ದುಃಖ ಅಂದ್ರೆ ಏನು? ಅತೃಪ್ತ ಭಾವ, ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ. ಇನ್ಸೆಕ್ಯೂರಿಟಿ ಎಲ್ಲಿರುತ್ತದೆ? ಭೇದಗಳಲ್ಲಿ ಇನ್ಸೆಕ್ಯೂರಿಟಿ. ನನ್ನ ಬಿಟ್ಟು ಈ ಟೇಬಲ್ ಬೇರೆ ಇದೆ ಅಂತಂದ್ರೆ ಟೇಬಲ್ ಜಾರುವ ಭಯ, ಟೇಬಲ್ ತುಂಡಾಗುವ ಭಯ, ಟೇಬಲ್ನಿಂದ ಆಘಾತ ಆಗುವ ಭಯ. ಅಮಿತಾಬ್ ಬಚ್ಚನಿಗೆ ಟೇಬಲ್ನಿಂದ ಆಘಾತ ಆಯ್ತು. ಫೈಟ್ ಮಾಡ್ಬೇಕಾದ್ರೆ, ಲೈಫ್ ಫೈಟ್ ಮಾಡ್ಬೇಕಾದ್ರೆ ಆ ಟೇಬಲ್ನ ಕಾರ್ನರ್ಸ್ ಅಲ್ಲ, ಅದು ಒಳಗೆ ಮುಚ್ಚಿಸ್ತು. ಏನಂತಾರೋರಿಗೆ ಅದೇ ತಮಗೆ ಒಬ್ಬರನ್ನ ಡ್ಯೂಪ್. ಸೊ ಇವ್ ತಗೊಳ್ತು ನಾವು ಸಾಕ್ಷಾತ್ಕಾರ ಮಾಡೋಣ. ಅಚ್ಚು ಸ್ವೈತಂ ಭಯಂ. ಅರೆ ನಾವು ದುಃಖವೇ. ಭಯ ಅಂದ್ರೆ ಏನು? ದುಃಖ ಅಂದ್ರೆ ಏನು? ಗೊತ್ತಲ್ಲ. ಸೊ ಎಲ್ಲಿ ದ್ವೈತ ಭಾವ ಇದೆ ಅಲ್ಲಿ ಇನ್ಸೆಕ್ಯೂರಿಟಿ. ಎಲ್ಲಿ ಇನ್ಸೆಕ್ಯೂರಿಟಿ ಇರ್ತದೆ ಅಲ್ಲಿ ಭಯ. ಹೌದಾ? ಈಗ ಸಮಸ್ತ ಪ್ರಪಂಚದ ಎಲ್ಲ ನಾಮರೂಪಗಳು ಇನ್ಕ್ಲೂಡಿಂಗ್ ದೇವತಾಸ್, ಸಮಸ್ತ ಪ್ರಪಂಚದ ಎಲ್ಲ ನಾಮರೂಪಗಳು ಕೂಡ ಇದಾರೋ ಏನೋ ತೋರಿಕೆಯು ಅದು ತಿಳಿಯದು. ಆದ್ರೆ ಅಜ್ಞಾನಿಗೆ ಅಗ್ನಿಗೆ ಅವರೆಲ್ಲರೂ ಸತ್ಯ. ಅವರೆಲ್ಲರೂ ಎಷ್ಟು ಸತ್ಯವಾಗಿದ್ದಾರೋ ಅಷ್ಟು ಅವರವರಿಗೆ ಅವರವರಿಂದ ಭಯ ಸತ್ಯ. ಈಗ ಈ ತುರಿಯ ಆತ್ಮನಿಗೂ ಆ ಮಿಥ್ಯಾ ತೋರಿಗೂ ಎಷ್ಟು ಪರ್ಸೆಂಟ್ ಸಂಬಂಧ? ಹಗ್ಗಕ್ಕೂ ಆಲಿಗೂ ಎಷ್ಟು ಪರ್ಸೆಂಟ್ ಫಿಸಿಕಲ್ ಸಂಬಂಧ ಇದೆ? ಬಣ್ಣ ದಪ್ಪ ಅಂತೆಯೇ ಇದೆ, ಆದರೂ ಅದಾದ ಇದು ಇದ ಇದು ಇದ ಅನ್ನೋದು ಇಸಿಕೊಟ್ಟು ಇದು ಇಲ್ಲೇ ಇಲ್ಲ. ಅದು ಅದ ಹಗ್ಗ ಅದು ಅದೇ ಆಗಿದೆ. ಇದು ಇದ ಆದ್ರೆ ಇದು ಅನ್ನೋದು ಇಲ್ಲೇ ಇಲ್ಲ, ಬರೀ ತೋರಿಕೆ, ಆರೋಪಿತ, ಭ್ರಮಿತ, ಭ್ರಾಂತಿ. ಪ್ರತಿ ಹೆಜ್ಜೆಯಿಂದ ಈ ತರ ಅನ್ಕೊಳ್ಳೋದು ಹಾಗೆ ಸಮಯ ಲೈಫಲ್ಲಿ ಎಲ್ಲಾ ಇನ್ಸಿಡೆಂಟ್ಸ್ ನೀವು ಅನ್ಕೊಳ್ಳಿಕ್ಕೆ ಯಾಕೆ ಹೋಗ್ತೀರಿ? ಶ್ರವಣ ಮಾಡ್ತಾ ಹೋಗಿ, ಪಾರಾಯಣ ಮಾಡ್ತಾ ಹೋಗಿ, ತಾನೇ ಕ್ಲಿಯಾಗಿ ತಾನೇ ಸುಮ್ಮನೆ ನೀವು ಗ್ರಂಥ ಕೈ ಹಿಡ್ಕೋಳ್ರಿ. ಒಂದು ವೇಳೆ ಶ್ರವಣ ಚೆನ್ನಾಗಿ ಸಿಕ್ಕಿತ್ತು ಅಂತಂದ್ರೆ, ನಿಮಗೆ ಟೀಚಿಂಗ್ಸ್ ಎಲ್ಲ ಸಿಕ್ಕಿತ್ತು ಅಂತಂದ್ರೆ ಏನು ಕಷ್ಟಪಡ್ಬೇಕಾಗಿಲ್ಲ. ನೀವು ಅದನ್ನ ಪ್ರಯತ್ನಪೂರ್ವಕವಾಗಿ ನೆನೆಸ್ಕೊಂಡು ಸ್ಮರಿಸಿಕೊಂಡು ಇಂಥ ಪೇಜಲ್ಲಿ ಇಂಥ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಏನು ಅವಶ್ಯಕತೆ ಇಲ್ಲ. ನಿರಂತರವಾಗಿ ತಾನೇ ಪ್ಲೇ ಆಗ್ತಾ ಇರ್ತದೆ. ಆ ಪ್ಲೇ ಆಗೋದನ್ನ ನಾವು ಮನನ ಅಂತಿರ್ತೀವಿ. ಅದಕ್ಕಾಗಿ ಯಾವತ್ತೂ ಸತ್ಸಂಗದಲ್ಲಿ ಇರಬೇಕು, ಸದ್ವಿಚಾರದಲ್ಲಿರಬೇಕು, ಸದ್ಗುರುಗಳನ್ನು ಭೇಟಿಯಾಗಬೇಕು, ಗೊತ್ತಾಗಲ್ಲ, ಸತ್ಪಾರಾಯಣದಲ್ಲಿರಬೇಕು ಅನ್ನುವಂಥದ್ದು ನಾವು ಯಾಕೆ ಅಂತಂದ್ರೆ ಅದು ಸಹಜವಾಗಿ ಬಿಡ್ತದೆ ನಿಮಗೆ. ಕಣ್ಣು ಇಟ್ಕೊಂಡು ಬಾಯೊಳಗೆ ಇಡ್ತಾ ಜನ ಇಟ್ಟು ಯಾರು ಕಣ್ಣಿಗಳು ಕಣ್ಣಿಗೆ ಕಟ್ಟ ಹೋಗ್ತದೆ ಇಲ್ಲ, ಬಾಯಿಗೆ ಸಹಜವಾಗಿ ಹೋಗ್ತದೆ ಇಲ್ಲ. ಆಗ ತಲೆಗೇನಾದ್ರೂ ಇಲ್ಲಿ ಹೊರಸದ್ದಿತ್ತು ಅಂತಂದ್ರೆ ನಾವು ಹಿಂಗ್ ಮಾಡಿದ್ರೆ ಹೋಗೋದಿಲ್ಲ, ನಾವು ಕಣ್ಣಿಗೆ ಹೋಗ್ಬೇಕ ಎಲ್ಲತ್ತಿದೆ ಸಹಜ. ನಿಮ್ ಪ್ರಶ್ನೆ ಎಷ್ಟಂತ ಹಿಂಗ ಸಹಜ ಮಾಡ್ಕೊಡ್ತೀರಿ? ಇದಕ್ಕೆ ನೀವು ಕಷ್ಟಪಡ್ಬೇಕಾಗಿ. ಅದು ಒಂದು ಮಾತ್ರ ರೂಲ್ಸ್ ಇದೆ, ಏನು? ಸತತ ಶ್ರವಣ ಮನನ ಆಗ್ತಾ ಇರಿ. ಮನನೂ ಆಗುದಿಲ್ಲ, ಬೇಡ ಬಿಡು. ನಿಧಿಧ್ಯಾಸನ ಆಗುದಿಲ್ಲ, ಬೇಡ. ಶ್ರವಣ ಮಾತ್ರ ಶ್ರವಣ ಸೆಕೆಂಡರಿ ಮಾರ್ಗ. ಆನೆಸ್ಟ್ ಸಾಧಕರು ಏನಿದ್ದಾರೆ, ಪ್ರಾಮಾಣಿಕವಾದ ಸಾಧಕರು, ಶ್ರವಣವನ್ನ ಇದು ಸೆಕೆಂಡರಿ ಮಾರ್ಗ. ಈ ಪ್ರಪಂಚದ ಸಮಸ್ತ ಸಂಬಂಧಗಳು ಕೂಡ ಸೆಕೆಂಡರಿ ಆಗುವ ಚಿಂತೆ ಇಲ್ಲ, ಆದ್ರೆ ಇದನ್ನ ಪ್ರೈಮರಿ ಆಗಿಟ್ಕೊಂಡು ಪ್ರೈಮರಿ ಆಗಿಟ್ಕೊಂಡು ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮದಿತವ್ಯ. ಮತ್ತೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮದಿತವ್ಯ. ಪ್ರಮದಿತವ್ಯ ಏನು? ಪ್ರಮಾದ ಬರದಂತೆ ನೋಡು. ನೆವರ್ ಮಾಯ ಟಿಫಿನ್ ಹೋದ್ರೆ ಹೋಗಿ ಬಿಡು, ಅದಕ್ಕೆ ಪ್ರಮಾದ ಅಂತ. ಅಲ್ಲಿ ಒಬ್ಬ ಗೆಸ್ಟ್ ಬಂದಿರ್ತಾರೆ, ಅವ್ರು ಬೇಜಾರು ಮಾಡ್ಕೋತಾರೆ, ಹೋಗಿ. ಈ ಪರ್ಮನೆಂಟ್ ಆಗಿ ಯಾವ ಗೆಸ್ಟ್ ಇವತ್ತಿನವರೆಗೂ ಪರ್ಮನೆಂಟ್ ಆಗಿ ನಮ್ಮನ್ನು ಲೈಕ್ ಮಾಡ್ಯಾರ? ಇವರಿಲ್ಲ. ಹಲೋ ಹಲೋ, ಅಷ್ಟು ಯಾರು ನಮ್ಮ ಜೊತೆ ಬರೋರು ಯಾರು ಇಲ್ಲ. ಸೊ ಅವನ್ನೆಲ್ಲ ನಾವು ಪ್ರೈಮರಿ ಮಾಡ್ಕೋಬಾರ್ದು. ಇಷ್ಟೊಕ್ಕೆ ವ್ಯವಹಾರಕ್ಕೆ ಬೇಕು ಅಷ್ಟು ಹಲ್ಲೋ ಹಲ್ಲೋ ಬಂದ್ರಿ ಕೂತ್ಕೊಳ್ರಿ, ನಾನು ಸ್ವಲ್ಪ ಕ್ಲಾಸಿಗೆ ಹೋಗ್ತಾ ಇರ್ತೀನಿ. ನಮ್ಮ ಬಾಯಿಗೆ ಬರಂಗೆ ಇಲ್ಲ. ಅವ್ರಿಗೇನು ಇಂಥ ವಿಷಯ ಎಲ್ಲ ಇಷ್ಟ ಆಗುದಿಲ್ಲ, ಅದಕ್ಕೆ ನಾವು ಅವ್ರ ಮುಂದೆ ಹೇಳಲಿಕ್ಕೆ ಹೋಗುದಿಲ್ಲ. ನೀ ಅವ್ರಿಗೆ ಹೆಂಗೂ ಇಷ್ಟ ಆಗುದಿಲ್ಲ, ಹೇಳಿದ್ರು ಇಷ್ಟ ಆಗುದಿಲ್ಲ, ಹೇಳಿದ್ರು ಇಷ್ಟ ಆಗುದಿಲ್ಲ. ಹೇಳ ಕಲಿಕಾಗ್ಬಿಡು, ಹೇಳ ಕಲಿಕಾಗ್ಬಿಡು. ನಾವು ಬಂದರೂ ಬಿಟ್ಟು ಹೋಗ್ಯಾರ ಅನ್ನೋ ಭಾವ ಅವ್ರಿಗೆ ಬೇಡ, ಬಿಟ್ಟು ಹೋಗುದಿಲ್ಲ ನಾವು ನಿಮಗೆ. ಆಗ ನಮ್ಗೆ ಆ ಕೆಲಸ ಅಪಾಯಿಂಟ್ಮೆಂಟ್ ಆಗಿದೆ, ಕಮಿಟ್ ಆಗಿದೆ. ನಾವು ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಬ್ರಹ್ಮದಿತ್ತಭ್ಯಂ, ಆವಾಗ ಮಾತ್ರ ನಿಮ್ಮ ಅಸಹಜವಾಗಿ ನಿಮ್ಮ ಅಸಹಜವಾಗಿದ್ದದ್ದು ಸಹಜವಾಗಿ ಸತತ್ವವಾಗಿ ನಿಮಗೆ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಪಕ್ಷಿ ಹಾರೋದು, ಹೂವು ಅರಳೋದು, ಆ ಚಂದ್ರೋದಯ, ಸೂರ್ಯೋದಯ, ನಕ್ಷತ್ರಗಳ ಗಾಳಿ, ಇದೆಲ್ಲ ಏನು ನೇಚರ್ ಇದೆ, ದಟ್ ಬಿಕಾಸ್ ಯುವರ್ ಹೋಮ್ ನೇಚರ್, ದಟ್ ಇಸ್ ದ ಹೋಮ್ ಆಫ್ ಈಶ್ವರ. ದಟ್ ನೇಚರ್ ಬಿಕಮ್ಸ್ ಯುವರ್ ಹೋಮ್, ಯುವರ್ ಈಶ್ವರ. ಯು ಆರ್ ಹಿಯರ್ ಟು ಅಕಾಮಡೇಟ್ ಎವ್ರಿಥಿಂಗ್ ಬಿಕಾಸ್ ಯು ನೋ ಹೌ ಹೌ ಹೌ ಎಂಜಾಯಬಲ್ ಇಟ್ ಈಸ್, ಹೌ ಜಾಯ್ಫುಲ್ ಇಟ್ ಈಸ್, ಯುವರ್ ಓನ್ ಆನಂದ. ಸೊ ಈ ಸೊಕ್ಕೆ ಕಲಾವೃತ್ತಿ ಅದು ಏನಂತಂದರೆ ನಾವು ಮಾಡೋದೇನಿಲ್ಲ ಇದರೊಳಗೆ. ಕೀಪ್ ಯುವರ್ ಮೈಂಡ್ ಓಪನ್ ಟು ಶ್ರವಣ, ಇಫ್ ಪಾಸಿಬಲ್ ಲಿಟಲ್ ಮನನ ಆಲ್ಸೋ. ಇನ್ ಕೇಸ್ ಯು ಹ್ಯಾವ್ ಆಂಪಲ್ ಆಫ್ ಟೈಮ್, ಜಸ್ಟ್ ಸಿಟ್ ಫಾರ್ ಮೆಡಿಟೇಷನ್, ದೆನ್ ಸೀ ದಿ ಟ್ರೂತ್ ಆಫ್ ಇಟ್ ಅಂಡ್ ರಿಮೇನ್. ನೆವರ್ ಮೈಂಡ್ 2 seconds, 3 seconds, 1 minute, ಹಾಫ್ ಮಿನಿಟ್, ಜಸ್ಟ್ ರಿಮೇನ್ ಆಸ್ ದಿ ಗೈಡೆನ್ಸ್ ಇಸ್ ಗಿವನ್ ಟು ಯು. Hold on to those guidelines and be there. You are Atma. Doubtlessly you are Atma. ಇಷ್ಟೇ ಇತ್ತೀಚೆಗೆ ಏನಿಲ್ಲ ಇದ್ರೂ ಜನ ಅದನ್ನು ಗಡಚರ ಮಾಡಿದಾರಷ್ಟೇ. ಸೊ ಈಶಾನ ಓಕೆ, ನಿವೃತ್ತಿಯೇ ಈಶಾನ ತುರಿಯ ಆತ್ಮ ಪ್ರಾಜ್ಞ ತೈಜಸ ವಿಶ್ವಲಕ್ಷಣಾನ ಸರ್ವ ದುಃಖಾನ. ಆಧ್ಯಾತ್ಮಿಕ ಆದಿ ಆದಿ ಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಅಂತ ಏನಿದೆ ಈ ತಾಪತ್ರಯಗಳು, ತಾಪಗಳು ತ್ರಯಗಳು ಯಾರಿಗೆ ಅಂತಂದ್ರೆ ವಿಶ್ವ ತೈಜಸ ಪ್ರಾಜ್ಞ, ವಿಶ್ವ ತೈಜಸ ಪ್ರಾಜ್ಞರಿಗೆ ಈ ತಾಪಗಳು. ಯಾವ ತಾಪಗಳು? ತಾಪತ್ರಯಗಳು. ಯಾವ ತ್ರಯಗಳು? ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ. ಸರ್ವ ದುಃಖಾನ ನಿವೃತ್ತೇಯೇ ಈಶಾನ, ಇವುಗಳನ್ನ ನಿವೃತ್ತ ಮಾಡುವಂತಹ ಯಾರು ಇದ್ದಾರೋ ಅವರು ಈಶಾನ ತುರಿಯ ಆತ್ಮ. ತುರಿಯ ಆತ್ಮನೇ ಏನನ್ಸ್ಕೊಳ್ತಾನೆ? ಈಶಾನ ಒಡೆಯನ ಅನ್ಕೊಳ್ತಾನೆ. ಹೌದು, ಮುಂದೆ ಈಶಾನ ವಿದ್ಯಸ್ಯ ವ್ಯಾಖ್ಯಾ ಪ್ರಭು ಇತಿ, ಅದಕ್ಕೆ ಕೊಡ್ತಾ ನೋಡಿ. ಈಶಾನ ಅನ್ನೋ ಶಬ್ದ ಅದು ಪ್ರಭು ಅನ್ನುವ ವ್ಯಾಖ್ಯಾನವನ್ನು ಹೊಂದುತ್ತದೆ. ಪ್ರಭು ಅಂದ್ರೆ ಒಡೆಯ ಅಲ್ಲ, ಅಂದ್ರೆ ಈಶಾನ ಶಬ್ದಕ್ಕೆ ಪ್ರಭು ಎನ್ನುವ ಶಬ್ದವೇ, ನಿನ್ನ ಶಬ್ದವೇ ನಿಜವಾದ ಅರ್ಥವನ್ನು ತೋರಿಸುತ್ತದೆ. ಒಡೆಯನು, ದುಃಖವನ್ನು ಕೊಡುವನು ಅವನೇ, ದುಃಖವನ್ನು ನಿವೃತ್ತ ಮಾಡಿಕೊಳ್ಳುವವನು ಅವನೇ. ನಿಯಮಗಳ ಆಧಾರದಲ್ಲಿ ಯೂನಿವರ್ಸಲ್ ಲಾಸ್ ಅಂತ ಇದೆಯಲ್ಲ, ಯೂನಿವರ್ಸಲ್ ಲಾಸ್ ಆಧಾರದಲ್ಲಿ ದುಃಖ ಪ್ರಾಪ್ತವಾಗ್ತದೆ, ದುಃಖ ನಿವೃತ್ತವಾಗ್ತದೆ. ಇನ್ನೊಂದು ಕಾರಣ ಇದೆ ದುಃಖ ಪ್ರಾಪ್ತಿ ದುಃಖ ನಿವೃತ್ತಿ, ಇನ್ನೊಂದು ಕಾರಣ ಇದೆ. ಅವರವರ ರಾಗದ್ವೇಷಗಳಿಂದ ದುಃಖ ಪ್ರಾಪ್ತವಾಗ್ತದೆ, ಅವರವರ ರಾಗದ್ವೇಷಗಳು ದುಃಖ ನಿವೃತ್ತಿ. ಈ ಕಡೆಗೆ ಯೂನಿವರ್ಸಲ್ ಲಾಸ್, ಈ ಕಡೆಗೆ ಅವರವರ ರಾಗದ್ವೇಷ. ರಾಗದ್ವೇಷಗಳು ಯಾವಾಗಲೂ ಗುಣ ಆಧಾರಿತ, ಸತ್ವ ರಜಸ್ಸು ತಮಸ್ಸು ಗುಣ. ಮತ್ತೆ ವಾಪಸ್ ಬಂದ್ರಿ ಈ ಕಡೆಗೆ ಯೂನಿವರ್ಸಲ್ ಲಾಸ್ ಅಂದೆ ಪ್ರಾಕೃತಿಕ ನಿಯಮಗಳು. ಪ್ರಾಕೃತಿಕ ನಿಯಮಗಳು ಸೃಷ್ಟಿಕರ್ತನಿಗೆ ಸೇರಿ ಹೇಗೆ ನೀವು ಹೇಳ್ತೀರಿ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾರು ಸೇರಿದ್ದು ಅಂಬೇಡ್ಕರ್ ಸೇರಿ ಆಧುನಿಕ ಕಾಲದಲ್ಲಿ ಅವನೇ ಈಶ್ವರ ಭಾರತ ಇಸ್ ಕನ್ಸರ್ನ್ ಅವನೇ ಈಶ್ವರ. ಈಗ ನನ್ನ ಧರ್ಮ ಏನು ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ನನ್ನ ಧರ್ಮ ಇದೆ ಮೋದಿ ಹೂವಾಚೆ. ಸೊ ಇವನು ಮಾಯೆಗೆ ಸೇರಿದ್ದು ಸೃಷ್ಟಿಕರ್ತ ಅಂದ್ರೆ ಮಾಯೆ. ಇಲ್ಲಿ ಈ ಕಡೆ ಬಂದ್ರೆ ಗುಣ ಯಾರಿಗೆ ಸೇರಿದ್ದು ಮಾಯೆಗೆ ಸೇರಿದ್ದು ಹೌದು. ಮಾಯೆಯನ್ನು ಧರಿಸಿದವನ ಮಾಯೆಯು ಈ ಯೂನಿವರ್ಸಲ್ ಲಾಸ್ಗಳನ್ನು ಧರಿಸಿದೆ. ಈ ನಿಯಮಗಳನ್ನು ಗುರುತ್ವಾಕರ್ಷ ನಿಯಮ, ಗಾಳಿಯ ನಿಯಮ, ಬೆಂಕಿಯ ನಿಯಮ, ಆ ನಿಯಮ, ಈ ನಿಯಮ, ಎಲ್ಲ ನಿಯಮಗಳನ್ನು ಯಾರು ಧರಿಸಿದ್ದಾರೆ? ಮಾಯೆಯು. ಈ ಮಾಯೆಯು ಧರಿಸಿದ್ದಾರೆ. ಮಾಯೆಯನ್ನು ಯಾರು ಧರಿಸಿದ್ದಾರೆ? ಪ್ರಭು ಈಶ್ವರ. ಶಬ್ದ ಶಬ್ದಗಳ ಮಧ್ಯದ ಗ್ಯಾಪ್ ಅನ್ನ ನೀವು ಗುರುತಿಸಬೇಕು. ಈಶಾನ ಇತ್ಯಸ್ಯ ವ್ಯಾಖ್ಯಾ ಪ್ರಭು ಇತಿ. ಓಕೆ. ದುಃಖ ನಿವೃತ್ತಿ ಪ್ರತಿ ಪ್ರಭವತಿ ಇತ್ಯರ್ಥ. ಆ ಗುಣಗಳಿಂದಲೇ ರಾಗದ್ವೇಷವು ಪ್ರಾಪ್ತವಾಗ್ತವೆ. ರಾಗದ್ವೇಷಗಳಿಂದಾಗಿ ನಮಗೆ ಸುಖ ದುಃಖಗಳು ಪ್ರಾಪ್ತವಾಗ್ತವೆ. ಹೀಗಾಗಿ ಆ ಗುಣಗಳು ಮಾಯಾ. ಹೀಗಾಗಿ ಮಾಯೆಯಿಂದ ಪ್ರಾಪ್ತವಾಗ್ತವೆ, ಮಾಯೆಯಿಂದ ನಿವೃತ್ತವಾಗ್ತವೆ. ಮಾಯೆಯನ್ನು ಧರಿಸಿದವನು ಈಶ್ವರ ಪ್ರಭು. ಪ್ರಭುವಿನಿಂದ ಪ್ರಾಪ್ತಿಯಾಗ್ತವೆ, ಪ್ರಭುವಿನಿಂದ ನಿವೃತ್ತಿ. ದುಃಖ ನಿವೃತ್ತಿ ಪ್ರತಿ ಪ್ರಭವತಿ ಇತ್ಯರ್ಥ. ಉಂಟಾಗುತ್ತದೆ, ಪ್ರಭವತಿ ಉಂಟಾಗುತ್ತದೆ. ಎಲ್ಲ ಕರ್ಮ ತೆರಿ ಅಂತೆ. ಏನ್ ಏನ್ ಕರ್ಮ ತೆರಿ ಏನ್ ಅರ್ಥ ಮಾಡ್ಕೊಂಡಿರಿ? ಕರ್ಮ ತೆರಿ ಏನ್ ಅರ್ಥ ಮಾಡ್ಕೊಂಡಿರಿ ಕೇಳಿ. ಕರ್ಮ ಗುಣಗಳಿಂದ ಆಧಾರಿತವಾಗಿ ಕರ್ಮ ತೆರಿ. ಫಲ ನಿಯಮಗಳಿಂದ ಆಧಾರಿತವಾಗಿ ಫಲ ಪ್ರಾಪ್ತ. ಗುಣಗಳು ಯಾರಿಗೆ ಸೇರಿದ್ದು? ಮಾಯಿಗೆ ಸೇರಿದ್ದು. ಹೌದಾ? ಸೊ ಬಂದಂತೆ ಕ್ಲಿಯರ್. ಇನ್ನು ಫಲ ಸಿಗ್ತದಲ್ಲ, ಇದು ಯಾವುದು? ನಿಯಮಗಳಿಂದ ಆಧಾರಿತವಾಗಿ ಫಲ ಸಿಗುತ್ತೆ. ನಿಯಮಗಳು ಯಾರು ಸೇರಿದ್ದು? ಈಶ್ವರನು ಸೇರಿದ್ದು. ಅದು ಈಶ್ವರನಿಗೆ ಹೇಗೆ ಸೇರಿತ್ತಂದ್ರೆ ಹೇಗೆ ಹೇಗೆ ಸೇರಿದ್ದು? ನಿಯಮಗಳ ಮೂಲಕವಾಗಿ ಫಲವನ್ನು ಕೊಡ್ತಾನೆ. ಇಸ್ ನಾಟ್ ಡೈರೆಕ್ಟ್ಲಿ ಈಶ್ವರ ಸಿಟ್ಟಿಂಗ್ ಇನ್ ಕೈಲಾಸ ಅಂಡ್ ಗಿವ್ಸ್ ಅಸ್ ದಿ ಫಲ. ಅವನು ಕೈಲಾಸದಲ್ಲಿ ಕೂತಿದ್ರು ಚಿಂತೆ ಇಲ್ಲ, ವೈಕುಂಠದಲ್ಲಿ ಕೂತಿದ್ರು ಚಿಂತೆ ಇಲ್ಲ. ಎಲ್ಲ ಕೂತಿರ್ತಾನೋ ಕೂತಿರ್ತಾನೆ, ಕೂತಿರ್ತಾನೋ ಏನು ಬಿಸಿ ಇರ್ತಾನೋ ಗೊತ್ತಿಲ್ಲ, ಹೇಗಿರ್ತಾನೋ ಇರ್ತಾನೆ. ಆದ್ರೆ ಅವನ ಸಾನ್ನಿಧ್ಯ, ಅವನ ಅಸ್ತಿತ್ವದಲ್ಲಿ ಮಾಯಾ ಆಕ್ಟಿವೇಟ್ ಆಗಿ ಆ ಮಾಯೆಯಿಂದಾಗಿ ಈ ಯೂನಿವರ್ಸಲ್ ಲಾಸ್ಗಳೆಲ್ಲೂ ವರ್ಕ್ ಆಗ್ತಾರೆ. ಆಗಮ ರೀತಿಯ ಹೇಳಬೇಕು ಅಂದರೆ ಯಾವ ಇವೆಲ್ಲವೂ ವರ್ಕ್ ಆಗ್ತಾ ಇರ್ತವೆ ಇವಷ್ಟು ಕೂಡ ದೇವತಾದಿಗಳ ಮೂಲಕವಾಗಿ ವರ್ಕ್ ಆಗ್ತಾ ಇವೆ ಅಂದರೆ ಆಗಮದಲ್ಲಿ ನಾವು ಇಂಟರ್ಪ್ರಿಟ್ ಟ್ರಾನ್ಸ್ಲೇಟ್ ಮಾಡ್ತೀವಿ. ಹೀಗಾಗಿ ಒಂದೊಂದು ಲಾಗು ಒಂದೊಂದು ದೇವತ. ದಟ್ ದೇವತ ವಿಲ್ ಆಪರೇಟ್ ದಟ್ ಲಾ. ದಟ್ ದೇವತ ಇಸ್ ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಮಾಯಾ. ಮಾಯಾ ಇಸ್ ಅಂಡರ್ ಕಂಟ್ರೋಲ್ ಆಫ್ ಈಶ್ವರ. ಎಲ್ಲಾರನ್ನ ಕವರ್ ಮಾಡಿದ್ವಿ, ನಿಮ್ಮನ್ನು ಕವರ್ ಮಾಡಿದ್ವಿ, ಅವರು ಕವರ್ ಮಾಡಿದ್ವಿ, ಇವರು ಕವರ್ ಮಾಡಿದ್ವಿ, ಎಲ್ಲರೂ ಕವರ್ ಮಾಡಿದ್ವಿ. ನಾವು ಕಲಿಕಲ್ಲ ಮಾಡಿದ್ರು ಮಹಾರಾಯ. ಪರ್ಫೆಕ್ಟ್ ವಚನ. ಹೌದು. ಸೊ ಕರ್ಮಾಚಿ ಅಲ್ಲ, ವೆದರ್ ಯು ಟಾಕ್ ಆಫ್ ಕರ್ಮ ಆರ್ ಯು ಟಾಕ್ ಆಫ್ ಕರ್ಮ ಫಲ. ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಎರಡೂ ಕನೆಕ್ಟೆಡ್ ಟು ಮಾಯ. ಮಾಯಾ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಈಶ್ವರ. ಹೀಗಾಗಿ ಎಲ್ಲೆಲ್ಲಿ ಏನೇನಿದೆಯೋ ಎಲ್ಲವೂ ಈಶ್ವರ. ಫೈನಲಿ ಈಶ್ವರ ಫೈನಲ್ ನ್ಯಾಚುರಲ್ ತಾನೆ. ನಾ ಫೈನಲ್ ಕನ್ಕ್ಲೂಷನ್ ಬರಬೇಕಾದ್ರೆ ಕೂಡ ವಿವೇಕಯುಕ್ತವಾಗಿ ಕನ್ಕ್ಲೂಡ್ ಮಾಡಬೇಕು. ಸೊ ಎಲ್ಲ ಕೂಡ ಈಶ್ವರ ಅಂತ ಅಂದ್ಬಿಟ್ರೆ ಆಗಲ್ಲ, ಮತ್ತೆ ಇನ್ನೇನಿದೆ ತಿಳ್ಕೊ. ನಾನು ಎಲ್ಲವೂ ಈಶ್ವರ ಅಂತ ತಿಳ್ಕೊ. ಆ ತಿಳ್ಕೊಂಬಿಟ್ರೆ ನಾಳೆ ಸಹಜ ಅಂದ್ಕೊಳ್ಳೋದು ಇದೆಯಲ್ಲ. ನನಗಿಂತ ಇಂಪ್ರೆಸ್ ಆಗೋರು ಬೇರೆ ಯಾರು ಬಂದು ಇನ್ನೊಂದು ರೀತಿ ಹೇಳಿದ್ರೆ ಅಂದ್ಕೊಂಡು ಹೋಗ್ಬಿಡ್ತದೆ. ಅದು ಯಾಕಂದ್ರೆ ಬರೀ ಅಂದ್ಕೋ ತಗೋ ನೀನು ಅಷ್ಟೇ. ಈ ಅಂದ್ಕೊಂಡದನ್ನ ಬಿಡ್ತೀಯ, ಆ ಅಂದ್ಕೊಂಡದ್ದು ಇಟ್ಕೋತೀಯ, ಅದನ್ನ ಬಿಡ್ತೀಯ, ಇನ್ನೊಂದು ಅಂದ್ಕೊಂಡು ಇರ್ತೀಯ. ದಿಸ್ ಇಸ್ ಹೌ ದಿ ಸ್ಪಿರಿಚುವಲ್ ಪೀಪಲ್ ಆರ್ ಮಿಸ್ಲೆಡ್. ಆ ವಿಷಯ ಪ್ರವೇಶ ಅವ್ಗಾಡಿ. ಸೊ ದುಃಖ ನಿವೃತ್ತಿ ಪ್ರತಿ ಬರುವುದು ಇತ್ಯರ್ಥ. ತದ್ವಿಜ್ಞಾನ ನಿಮಿತ್ತತ್ವಾದ ದುಃಖ ನಿವೃತ್ತೇ ಅವ್ಯಯ ನ ವೇತಿ ಸ್ವರೂಪಾತ್ ನ ವ್ಯಭಿಚರತಿ ಇತಿ ಯಾವತ್. ತದ್ವಿಜ್ಞಾನ ನಿಮಿತ್ತತ್ವಾದ ಆ ಏನು ಈಶ್ವರ ನಿಯಮ ಇದೆ ಮತ್ತು ಆ ತುರಿಯನೇ ಎಲ್ಲೆಲ್ಲಿಯೂ ಅದ್ವೈತ ಭಾವನೆ ಇದ್ದಾನೆ ಅನ್ನುವ ವಿಜ್ಞಾನ ಅನ್ನುವ ತಿಳುವಳಿಕೆ ಅನ್ನುವ ಸ್ಪಷ್ಟತೆ ಅದು ಎಷ್ಟು ಸ್ಪಷ್ಟವಾಗ್ತದೆ ಅಷ್ಟು ದುಃಖ ನಿವೃತ್ತಿ. ದುಃಖ ಇದು ಪ್ರಕೃತಿಯ ಸಹಜವಾದ ಒಂದು ಪ್ರಕಟವಾದ ಸ್ಥಿತಿ, ಪ್ರಕೃತಿ ಸಹಜವಾದ ಒಂದು ಪ್ರಕಟವಾದ ಸ್ಥಿತಿ. ಅವಿವೇಕದಿಂದಾಗಿ ಅದು ನನ್ನಿಂದ ಆಗಿದೆ ಅಂತ ಕೂತ್ಕೊಂಡು ನಾನು ದುಃಖಿ ಅನ್ಕೋತೀನಿ. ಎರಡನೇ ವಾಕ್ಯ, ಈ ಮೂರನೇ ವಾಕ್ಯ ನೋಡಿ ಹೆಂಗೆ ಕನಸ ಇಲ್ಲ. ದುಃಖ ಇಲ್ಲದೆ ಇದ್ದಾಗೂ ನಾನು ದುಃಖಿ ಅಲ್ಲ, ದುಃಖ ಇರುವಾಗಲೂ ಕೂಡ ನಾನು ದುಃಖಿ ಅಲ್ಲ. ಈಗ ದುಃಖದ ಇರುವಿಕೆ ಇಲ್ಲದಿರುವಿಕೆ ಸಹಜ ಗುಣ, ಅದು ಮನಸ್ಸಿನಲ್ಲಿ ಉಂಟಾಗುವ ಒಂದು ಭಾವ. ನೀ ದುಃಖಿ ಅಲ್ಲ, ಇದು ಜ್ಞಾನ. ಸ್ವಾಮಿ ನಾನು ದುಃಖಿ ಅಲ್ಲ ಅನ್ನೋದನ್ನು ನಾನು ಹೇಗೆ ಅನುಭವಿಸ್ತೀನಿ? ತಲೆನ ಭೂಮಿಯೊಳಗೆ ಇಟ್ಟು ಮಣ್ಣು ಹಾಕ್ಕೊಂಡು ಕಾಲು ಮೇಲೆ ಮಾಡು ದುಃಖದ ಅಂತ. ಇವು ಉಪನಿಷತ್ ವರ್ಗಗಳಿಗೆ ಉಪನಿಷತ್ ತಿಳುವಳಿಕೆಗಳಿಗೆ ನೀವು ನಿಮ್ಮನ್ನು ಎಕ್ಸ್ಪೋಸ್ ಮಾಡಿಕೊಂಡಿದ್ದರಿಂದಾಗಿ ಈ ಲೆಂತ್ ಅಂಡ್ ಬ್ರೆತ್ ಅಂಡ್ ಪರ್ಸ್ಪೆಕ್ಟಿವ್ ಅದೇ ಅದು ನಿಮಗೆ ಅರ್ಥ ಆಗ್ತದೆ ಅಷ್ಟೇ ವಿನಃ ಇತರರಿಗೆ ಯಾವ ಅರ್ಥಗಳೇ ಆಗೋದಿಲ್ಲ. ಆನೆಸ್ಟ್ ಏನಾಗುತ್ತೆ, ಈಗ ಯಾವ ಅರ್ಥ ಆಗುತ್ತೆ, ಏನೇನೋ ಮಾತಾಡ್ತಾರೆ. ಇನ್ನು ಖಾಸ ಫ್ರೆಂಡ್ಸ್ ಜೊತೆ ಬಂದಿರ್ತಾರೆ, ಅವ್ರು ನೋಡ್ತಾರೆ ಅವ್ರ ನಕ್ಕರ ನಾವು ನಂಬ್ತೀವಿ, ಅವ್ರು ಈ ಗುಣ ಅಂದ್ರೆ ನಾವು ಗುಣ ಅಂತೀವಿ. ಮರ್ದಸ ಮತ್ತೆ ಬರ್ತಾರೆ, ನಾವು ಹೇಳ್ತೀವಿ ನೀವು ಏನೂ ಅರ್ಥ ಆಗದೆ ಹೋದ್ರು ಚಿಂತೆ ಇಲ್ಲ, ಬಂದವ್ರ ಜೊತೆ ಬರ್ರಿ, ಹೋಗೋರ್ ಜೊತೆ ಹೋಗ್ರಿ, ಬರ್ತಾ ಇರ್ರಿ, ಹೋಗ್ತಾ ಇರ್ರಿ. ನಿಧಾನವಾಗಿ ಎಕ್ಸ್ಪೋಸ್ ಆದಂತೆ ಆದಂತೆ ನಿಮಗೂ ಕೂಡ ಅರ್ಥ ಆಗಿಸ್ತು. ದುಃಖ ಬೇರೆ, ನಾನು ದುಃಖಿ ಇದು ಬೇರೆ. ದುಃಖ ಆರೋಪಿತ ಅಲ್ಲ, ನಾನು ದುಃಖಿ ಇದು ಆರೋಪಿತ. ವೈ ಡೋಂಟ್ ಯು ಸೀ ದಿಸ್ ಟು ಕೇವಲ ತುರಿಯ ಆತ್ಮ ನಾನು, ಆದರೆ ಅವಿವೇಕದಿಂದಾಗಿ ನಾನು ದುಃಖಿ ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟೇನೆ, ನಿರ್ಣಯ ಮಾಡ್ಕೊಂಡ್ಬಿಟ್ಟೇನೆ. ಹಾಗೆ ಆರೋಪಿತ ಯಾವುದಾಯ್ತು, ನಾನು ದುಃಖಿ ಅಂತ ಆರೋಪಿತ. ದುಃಖ ಎಂಥದೋ ಇಲ್ಲ, ಈಗ ಅದು ಮಿಥ್ಯ, ಅದು ಅದು ತೋರಿಕೆ ಮಾತ್ರ, ಅದು ಅನಿಸಿಕೆ ಮಾತ್ರ. ಹ್ಯಾಗೆ ದುಃಖವೋ ಹಾಗೆ ಬೇಕು ಬಿಡಲು, ಹ್ಯಾಗೆ ಬೇಕು ಬಿಡಲು ಹಾಗೆ ಸುಖ, ಹಾಗೆ ಕಾಮಕ್ರೋಧ. ಅದೇ ನಮಗೆ ಅವಿವೇಕದಿಂದಾಗಿ ಅವುಗಳ ಜೊತೆ ಸಂಘಾತವಾಗಿದ್ದರಿಂದಾಗಿ ನಾನು ದುಃಖಿ ಅನ್ನೋದು ನನ್ನ ಸಹಜತೆಯಾಗಿ ಕೂತ್ಕೊಂಡು. ಅದಕ್ಕೆ ಅವ್ರು ಹೇಳ್ತಾರೆ, ನೀನ್ ಅದು ಅದು ಅದು ಅದು ನಾನು ತುರಿಯ ಅನ್ನುವ ಜ್ಞಾನವು ನಿನಗೆ ಸ್ಪಷ್ಟವಾಗಿದ್ದಾರೆ. ತದ್ವಿಜ್ಞಾನವಿನ ತತ್ವಾದ ದುಃಖ ನಿವೃತ್ತಿ, ದುಃಖವು ಏನಾಗ್ತದೆ ನಿವೃತ್ತವಾಗ್ತದೆ. ಏನು ಹೀಗೆ ಹೇಳ್ರಿ, ದುಃಖ ನಿವೃತ್ತಿ ಆಗ್ತಂದ್ರೆ ದುಃಖ ಹೋಗ್ತದೋ ಏನು, ನಾನು ದುಃಖಿ ಅನ್ನೋದು ಹೋಗ್ತದೆ ಹೋಗ್ಬೇಕದು. ಇನ್ ಸ್ಪೈಟ್ ಆಫ್ ಬಿಕ್ಕಳಿಸಿದರೂ ಕೂಡ ನೀನು ದುಃಖಿ ಅಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಗರ್ಭೈಸಿನ ಕರು ಕೂಡ ನಿನಗೆ ಅದು ತಾತ್ಕಾಲಿಕವಾದ ಆ ಸುಖ ಅದು ಆ ಆನಂದ ನಾನು ಅನ್ನೋದು ಇರುವುದಿಲ್ಲ, ಶಾಶ್ವತವಾದ ಆನಂದವೇ ನಾನು. ಏ ಗೃಹದರ್ಶಿ ನಕ್ಕರಲ್ಲ ಹತ್ತಿರು ಕುಡಿ ಹನ್ನೊಂದು ಏನು ಸಾಹಸಗಟ್ ಒಂದೇ ಶಬ್ದ ಅವ್ಯಯ ಅವ್ಯಯ ನ ವೇದಿ ಸ್ವರೂಪಾತ್ ನ ವ್ಯಭಿಚರತಿ ಯಾವತ್ ಅವ್ಯಯ ಅಂದ್ರೆ ವಿಕಾರಗೊಳ್ಳುವುದಿಲ್ಲ. ನ ವೇದಿ ಆತ್ಮನು ವಿಕಾರಗೊಳ್ಳುವುದಿಲ್ಲ. ಏನು ವಿಕಾರ? ಸ್ವರೂಪಾತ್ ನ ವ್ಯಭಿಚರತಿ. ಇನ್ ಸ್ಪೈಟ್ ಆಫ್ ವ್ಯಭಿಚಾರ ಸ್ವರೂಪದಲ್ಲಿ ವ್ಯಭಿಚಾರ ಇಲ್ಲ. ವ್ಯಭಿಚಾರ ಅಂದ್ರೆ ಏನು ಅಂದ್ರೆ ಪವರ್ ದಿ ಕರೆಂಟ್ ಎನರ್ಜಿ ಏನಿದೆ ಫ್ರಿಡ್ಜ್ ನಲ್ಲಿ ಇದೆ. ವ್ಯಭಿಚಾರ ಅಂದ್ಕೊಳ್ಳಿ ಏನಾಗ್ತದೆ? ಫ್ಯಾನಿನಲ್ಲಿದೆ. ವ್ಯಭಿಚಾರ ಅಂದ್ಕೊಳ್ಳಿ ಏನಾಗ್ತದೆ? ಬಲ್ಬ್ನೊಳಗಿದೆ, ಹೀಟರ್ನೊಳಗಿದೆ, ಮಿಕ್ಸಿ, ಇವೆಲ್ಲ ವ್ಯಭಿಚಾರ. ಇಷ್ಟು ವ್ಯಭಿಚಾರಗಳಾದರೂ ಕೂಡ ಕರೆಂಟ್ ಹೆಂಗಿದೆಯೋ ನ ವ್ಯಭಿಚರತಿ. ಏನ್ ಮಾಡೋದು? ಆ ಕಾಲಿಗೆ ಘಟಪಟ ಮಠ ಅಂತ ಎಕ್ಸಾಂಪಲ್ ಇದೆ. ಈ ಕಾಲಕ್ಕೆ ಎಕ್ಸಾಂಪಲ್ ನಾವ್ ಏನ್ ಮಾಡೋಕ್ಕಾಗುತ್ತೆ ಹೇಳಿ? ಅವ್ಯ ನ ವ್ಯಕ್ತಿ ಸ್ವರೂಪಾತ ನ ವ್ಯಭಿಚರತಿ. ಸ್ವರೂಪದಲ್ಲಿ ವ್ಯಭಿಚಾರ ಆಗಿಲ್ಲ. ಕುತಃ ಯಸ್ಮಾತ್ ಅದ್ವೈತಃ ಸರ್ವಭಾವನಾಃ. ಏಕೆಂದರೆ ಯಸ್ಮಾತ್ ಯಸ್ಮಾತ್ ಕಾರಣಾತ್ ಹಂಗ ಅರ್ಥ ಮಾಡ್ಬೇಕು. ಯಾವಾಗ ಯಸ್ಮಾ ಶಬ್ದ ಬರ್ತದೆ ಅವಾಗ ಯಸ್ಮಾತ್ ಕಾರಣ ಯಸ್ಮಾತ್ ಇಸ್ ಇಕ್ವಲ್ ಟು ಕಾರಣ ಕಿಂ ಕಾರಣ ಅಂತ ಒಳಗೆ ಪ್ರಶ್ನೆ ಹಾಕೋಬೇಕು. ಯಾಕೆ ಅದು ವ್ಯಭಿಚಾರವಾಗುವುದಿಲ್ಲ? ಕಣ್ಣಿಗೆ ಕಾಣಿಸ್ತದೆ ಬೆಳಕು, ಕಣ್ಣಿನ ಸ್ವಭಾವವೇ ಬೆಳಕು. ಮತ್ತದು ಗಾಳಿ ಹೆಂಗೆ ಆಗ್ತದೆ? ಗಾಳಿ ಆಗ್ಬಾರ್ದಲ್ವೋ? ಯಾವ ಕಾರಣದಿಂದಾಗಿ ವ್ಯಭಿಚಾರ ಆಗ್ತದೆ, ಯಾವ ಕಾರಣದಿಂದಾಗಿ ವ್ಯಭಿಚಾರ ಆಗೋದಿಲ್ಲ. ನಾಮರೂಪಗಳಲ್ಲಿ ವ್ಯಭಿಚಾರವಾಗ್ತದೆ ವಿನಃ ಅವುಗಳಿಗೆ ಸೋರ್ಸ್ ಆಗಿರುವಂತಹ ಸಹಜವಾದಂತಹ ಈ ಸ್ವರೂಪ ಅನ್ನುವಂಥದ್ದು ಅದನ್ನ ವ್ಯಭಿಚರತಿ. ಅದು ವ್ಯಭಿಚಾರಗೊಳ್ಳುವುದಿಲ್ಲ. ಯಾಕಾಗುವುದಿಲ್ಲ? ಅದ್ವೈತ ಸರ್ವಭಾವನ ಅದ್ವೈತ. ಇವೆಲ್ಲ ಭಾವಗಳು ಇಲ್ಲ, ಇವೆಲ್ಲ ಭಾವಗಳು ದ್ವೈತ ಭಾವಗಳು. ಇದು ದ್ವೈತ ಫಿಲಾಸಫಿ ಅಲ್ಲ. ಅದನ್ನ ಸ್ಟ್ರೆಸ್ ಮಾಡಿಕೊಂಡ್ರೆ ಮತ್ತೆ ಮುರುಗಿ ಹೋಗ್ಕೊಂಡ್ಬಿಟ್ರಿ. ಆ ಭಾಗ ತರಬಾರ್ದು. ಭಾವಗಳು ದ್ವೈತ ಬೇರೆ ಬೇರೆ ಎನ್ನುವ ಭಾವಗಳು. ದ್ವೈತ ಭಾವ ಅಂದ್ರೇನು? ಭೇದ ಭಾವ. ಭೇದ ಭಾವಗಳು. ಹಾಗಾದ್ರೆ ಈ ಭೇದ ಭಾವಗಳು ಅಂತೇನಿವೆಯೋ ಇವು ಎಲ್ಲ ಭಾವಗಳಲ್ಲಿಯೂ ಭೇದ ಭಾವ ಇದೆ. ದುಃಖದಲ್ಲಿ, ಸುಖದಲ್ಲಿ, ಸಿಟ್ಟಿನಲ್ಲಿ, ಎಲ್ಲ ಇಮೋಷನ್ಸ್ಗಳಲ್ಲಿ, ಭಾವನೆಗಳಲ್ಲಿ, ಇಷ್ಟಗಳಲ್ಲಿ, ಅನಿಷ್ಟಗಳಲ್ಲಿ ಭೇದಗಳಿರ್ತವೆ. ದ್ರಾಕ್ಷಿ ಇಷ್ಟ, ಬಾಳೆಹಣ್ಣು ಇಷ್ಟ ಇಲ್ಲ, ಬಾಳೆಹಣ್ಣು ಇಷ್ಟ, ನನಗೆ ಆಕಳು ಇಷ್ಟ ಇಲ್ಲ, ಇಲ್ಲ. ಇಷ್ಟೆಲ್ಲ ಭೇದ ಭಾವಗಳಲ್ಲಿ ಇದು ತನ್ನ ಸ್ವರೂಪದಿಂದ ಅದ್ವೈತ ಭಾವಗಳು. ಆದ್ದರಿಂದ ಇದರಲ್ಲಿ ವಿಕಾರಗಳು ಇಲ್ಲ. ಅದ್ವೈತ ಸರ್ವಭಾವನ. ಉದಾಹರಣೆ ಕೊಡ್ತಾರೆ. ರಜ್ಜು ಸರ್ಪವದ ಋಷಾತ್ವಾದ ಸಯೇಷ ದೇವ ದ್ಯೋತನಾದ ತುರ್ಯ ಚತುರ್ಥ ವಿಭು ವ್ಯಾಪೀ ಸ್ಮೃತ ಸ ಏಷ ದೇವ ದ್ಯೋತನಾದ. ಅಲ್ಲಿ ನೋಡೋಣಂತೆ. ರಜ್ಜು ಸರ್ಪವತ ಮೃಷಾತ್ವ. ಹೇಗೆ ರಜ್ಜುವಿನಲ್ಲಿ ಭ್ರಮಿಸಿದಂತಹ ಸರ್ಪವು ಸುಳ್ಳೇ ಸುಳ್ಳು ಧೈರ್ಯವಾಗಿ ಹೇಳಿ ತಿಳ್ಕೊಂಡ ಮೇಲೆ ಮೊದಲು ಹೇಳಿದ್ರೆ ನಿಮ್ಮಂಚಿಗೆ ಹಾಕಿದ್ದಾನೆ. ನಾ ಮಾಡ್ದೆ ಸುಳ್ಳು, ನಾವುಂಡೆ ಸುಳ್ಳು ಗುರುತಿಸಿಕೊಂಡು ಹೇಳು. ಗುರುತಿಸಿದ್ರೆ ಸ್ವಲ್ಪ ತಲೆ ಮೇಲ್ಬೇಕು ಡಾಮ್ ಮಾಡ್ಬೋದು. ಏನ್ರಿ ಕೈ ಸುಕ್ಕೊಂಡು ಅಡುಗೆ ಮಾಡಿದ್ ನಾನು ಮಾಡಿದ ಸುಳ್ಳು ಅಂತ ಹೇಳಿದ್ದೇನೆ. ಸೌಟ್ ಯಾವಾಗ ತಲೆ ಮೇಲೆ ಬೀಳ್ತದೋ ಇಲ್ಲ ಇಲ್ಲ, ಎಲ್ಲ ಸುಳ್ಳು ನೀವು ಹೊಡೆದದ್ದು ಮಾತ್ರ ಸತ್ಯ. ನಾವು ಆ ಸ್ಪಷ್ಟವಾಗುವ ತನಕ ಅಲ್ಲಿ ಶಬ್ದವನ್ನು ಮಿಥ್ಯಾ ಕೋರಿಕೆ ಅನಿಸಿಕೆ ಆರೋಪಿತ ಅಂತ ವಾಯಾ ಮೀಡಿಯಾ ಶಬ್ದವನ್ನು ಉಪಯೋಗ ಮಾಡಿದ್ರು ಕೂಡ ಅವುಗಳ ಅಂತಿಮ ಸತ್ಯ ಏನು ಅಂತಂದ್ರೆ ಸುಳ್ಳು ಸುಳ್ಳು. ಕನ್ನಡಿಯಲ್ಲಿಯ ಪ್ರತಿಬಿಂಬವನ್ನು ಪ್ರತಿಬಿಂಬ ಅಂತ ನಮ್ಮ ವ್ಯವಹಾರಕ್ಕಾಗಿ ಕರೀತಾ ಇದ್ರು ಕೂಡ ಸಾತ್ವಿಕವಾಗಿ ಇನ್ ರಿಯಾಲಿಟಿ ವಾಟ್ ಈಸ್ ದಟ್ ನಥಿಂಗ್ ಟು ಸೇ ಇಲ್ಲ ಇಲ್ಲ. ಅದು ಏನು ಅಂತ ಏನು ಇದ್ರೆ ತಾನೆ ಅದು ಏನಂತ ಹೇಳಬೇಕು ನಿಮಗೆ. ಅಲ್ಟಿಮೇಟ್ಲಿ ಅದು ಏನಂತ ಹೇಳಿಕ್ ನಂಗೆ ಆಗುದಿಲ್ಲ. ಯಾಕಾಗುದಿಲ್ಲ ಅದು ಇಲ್ಲ ಇಲ್ಲ ನೋಡ ಏನದು ಇಲ್ಲ. ಇಷ್ಟು ಶಬ್ದಗಳೇನು ಬರ್ತವೆ ವಿದ್ಯಾ ಆರೋಪಿತ ತೋರಿಕೆ ಅನಿಸಿಕೆ ಹುಸಿ ತೋರಿಕೆ ಭ್ರಮಿತ ಭ್ರಾಂತಿ ಅದು ಇವೆಲ್ಲ ಇಂಪೋಸಿಷನ್ ಅಂತ ನಾವು ಕರಿತೀವಿ. ಇವೆಲ್ಲ ಏನಿವು ಶಬ್ದಗಳು, ಸುಮ್ಮನೆ ಶಬ್ದಗಳಷ್ಟೇ. ವಾಸ್ತವಿಕವಾಗಿ ಮೃಷ ನೋಡಿದ್ರೆ ಓದು ಹುಡುಕಾಡು ಆ ಹಗ್ಗ ಸ್ವಲ್ಪ ಈ ಕಡೆ ಸರಿಸು ಅಲ್ಲಿ ಒಳಗೆ ಸಿಕ್ಕಾಕೊಂಡು ನಾವು ನೋಡಿದ್ರು ಆ ಹಗ್ಗವನ್ನು ಎಳೆಯಾಗಿ ಬಿಚ್ಚಿ ಎಸೆದು ನೋಡು ಒಳಗೆ ಏನಾದ್ರು ಹಾವು ಹೋಗಿದೆ ಅಂತ. ಎಲ್ಲಿಗೆ ಹಾವು ನೋಡಿ ಈಗ ಅಲ್ಲಿ ಹಾವು ಅಲ್ಲಿ ಹೊರಟರೆ ಮೃಷಾತ್ವಾದ ರಜ್ಜು ಸರ್ಪವತ ಮೃಷಾಸ್ವಾದ ಎಲ್ಲ ಭಾವಗಳು ಎಲ್ಲ ಅನಿಸಿಕೆಗಳು ಎಲ್ಲ ಭೇದಗಳು ಮೃಷಾತ್ವಾದ ಅದೆಲ್ಲವೂ ಕೂಡ ಇಲ್ಲವೇ ಇಲ್ಲ. ಸಯೇಷ ದೇವ ಆದ್ಯೋತನಾದ ಅಂತಹ ಒಂದು ಸ್ಥಿತಿಯಲ್ಲಿ ತಾನೇ ತಾನಾಗಿ ಬೆಳಗುತ್ತಾ ಇರುವಂತಹ ಕುರಿಯಾತ್ಮನು ಅವನು ದೇವ. ಸಯೇಷ ದೇವ ತುರಿಯ ಚತುರ್ಥ ವಿಭು ವ್ಯಾಪಿ ಸ್ಮೃತ ಇವನನ್ನ ವಿಭು ವ್ಯಾಪಕವಾಗಿದೆ. ವಿಭು ಅಂತ ಅರ್ಥ ಕೊಟ್ಟ ನೋಡಿ ವಿಭು ಶಬ್ದ ಏನು ವ್ಯಾಪಿ ವ್ಯಾಪಿ ಸರ್ವವ್ಯಾಪಕ ಇತಿ ಸ್ಮೃತ ಎಂದು ಉಪನಿಷತ್ತು ಹೇಳುತ್ತದೆ. ವ್ಯಾಪಿ ಎಂದು ಹೇಳುತ್ತದೆ ವಿಭು ಎಂದು ಹೇಳುತ್ತದೆ. ಯಾರ ಬಗ್ಗೆ ಹೇಳುತ್ತದೆ ಚತುರ್ಥ ನಾಲ್ಕನೆಯವನ ಬಗ್ಗೆ ಫೋರ್ತ್ ಯಾರವನು ಫೋರ್ತ್ ತುರಿಯ ಆ ತುರಿಯ ಎಂದಿದ್ದಾನೆ ಅವನೇ ಫೋರ್ತ್ ಅಂತ ಕ್ರಮವಾಗಿ ಫೋರ್ತ್ ಅನಿಸ್ಕೊಂಡಿದ್ದಾನಷ್ಟೇ ವಿನಃ ಇರೋದನ್ನ ಒಬ್ಬನೇ ಮತ್ತ ಅದನ್ನ ಮನನ ಮಾಡಿ ನೀವು ಚತುರ್ಥ ಅಂದ್ರು ತುರಿಯ ಅಂದ್ರು ನಾವು ಓದಿದ್ವಿ ನಮ್ಮ ಚತುರ್ಥ ಅಂದ್ರೆ ನಾಲ್ಕನೇ ಅವನು ಅಂತ ಅರ್ಥ ಆಯ್ತು. ತುರಿಯ ಅಂದ್ರೆ ಅವನ ಹೆಸರು ತುರಿಯ ಅಂತಂದ್ರೆ ಮುಂದುವರಿಸ ಯು ಆರ್ ನಾಟ್ ಕಾಂಟೆಂಪ್ಲೇಟಿಂಗ್ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ ಯಾವುದೇ ಶಬ್ದ ಓದ್ರಿ ಯಾವುದೇ ವಾಕ್ಯ ಓದ್ರಿ ಅದನ್ನು ಮನನ ಮಾಡ್ರಿ ಆವಾಗಲೇ ಅಂತಿಮ ಸತ್ಯ ಇತ್ಯರ್ಥವಾಗ್ತದೆ ಸ್ಪಷ್ಟವಾಗ್ತದೆ ಕ್ಲಾರಿಟಿ ಬಿಲ್ಡ್ಸ್ ಅಪ್. ಚತುರ್ಥ ತುರಿಯ ನಾಲ್ಕನೇ ಅವನಂತೆ ನಾಲ್ಕನೇ ಅವನೇ ವಿನಃ ಅವನು ಶಾಶ್ವತವಾಗಿ ಸಹಜವಾಗಿರುವನು ಅವನೇ ಅವನು ತುರಿಯ ಅನ್ಸ್ಕೊಂಡಿದ್ದಾನೆ. ಆ ತುರಿಯನು ವಿಭುವು ವ್ಯಾಪಕನಾಗಿದ್ದಾನೆ ಎಲ್ಲೆಲ್ಲಿಯೂ ಅಂತ ಸ್ಮೃತ ಉಪನಿಷತ್ತು ಹೇಳುತ್ತದೆ. ವಿಶ್ವಾದೀನ ಸಾಮಾನ್ಯ ವಿಶೇಷ ಭಾವ ಸಾಮಾನ್ಯ ವಿಶೇಷ ಭಾವ ನಿರೂಪ್ಯತೆ ತುರಿಯ ಯಥಾತ್ಮ್ಯ ಅವತಾರಣಾರ್ಥಂ. ಈ ತುರಿಯ ವಿಶ್ವ ತೈಜಸ ಸಾರಿ ವಿಶ್ವ ತೈಜಸ ಪ್ರಾಜ್ಞ ಇವರೆಲ್ಲರಲ್ಲಿಗೂ ಮತ್ತು ತುರಿಯನಲ್ಲಿಯೂ ಏನು ಸಾಮಾನ್ಯ ಏನು ವಿಶೇಷ? ವಿಶ್ವತೈಸ ಪ್ರಾರ್ಥನೆಯಲ್ಲಿ ಏನೇನು ವಿಶೇಷಗಳಿವೆ? ತುರಿಯನಲ್ಲಿ ಏನು ವಿಶೇಷ? ವಿಶ್ವತೈಸ ಪ್ರಾರ್ಥನೆಯಲ್ಲಿ ಏನು ಸಾಮಾನ್ಯ ಇದೆ? ಅವೇ ಸಾಮಾನ್ಯಗಳು ಇಲ್ಲೂ ಇವೆಯಾ ಗೊತ್ತಿಲ್ಲ. ಅದರ ಜಿಜ್ಞಾಸ ಏನು ಮಾಡ್ತಾರೆ? ಶ್ಲೋಕ 11, ಕಾರ್ಯಕಾರಣ ಇಷ್ಯೇತೇ ವಿಶ್ವತೈಜಸೌ ಪ್ರಾಜ್ಞಕಾರಣಬದ್ಧಸ್ತು ಗೌತೌ ಪುಂಜೇನ ಸಿದ್ಧತಃ ಕಾರ್ಯಕಾರಣಬದ್ಧೌತೌ ಇಷ್ಯೇತೇ ವಿಶ್ವತೈಜಸೌ ಪ್ರಾಜ್ಞಕಾರಣಬದ್ಧಸ್ತು ಗೌತೌ ತುರ್ಯೇನ ಸಿದ್ಧತ ಪಟ್ ಅಂತ ಹೇಳಿದ್ರೆ ಯಾರು ಒಬ್ರು ಶ್ಲೋಕವನ್ನು ಕಾರ್ಯಕಾರಣ ಉದ್ಬದ್ಧೇ ವಿಶ್ವ ತೈಜಸೌ ಪ್ರಾಜ್ಞಕಾರಣ ಬದ್ಧಸ್ತು ಗೌತೌ ತುರ್ಯೇನ ಸಿದ್ಧತ ತಪ್ಪಿರಿ ಇನ್ನೊಂದು ಕಾರ್ಯಕಾರಣಬದ್ಧೌತೌ ತುರ್ಯೇನ ಸಿದ್ಧತಃ ಕಾರ್ಯಕಾರಣಬದ್ಧೌತೌ ಇಷ್ಯೇತೇ ವಿಶ್ವತೈಜಸೌ ಪ್ರಾಜ್ಞಕಾರಣಬದ್ಧಸ್ತು ದೌತೌ ತುರ್ಯೇನ ಸಿದ್ಧ್ಯತಃ ಕಾರ್ಯಕಾರಣಬದ್ಧೌತೌ ಇಷ್ಯೇತೇ ವಿಶ್ವತೈಜಸೌ ಪ್ರಾಜ್ಞಕಾರಣಬದ್ಧಸ್ತು ದೌತೌ ತುರ್ಯೇನ ಸಿದ್ಧ್ಯತಃ ವೆರಿ ಗುಡ್ ಓಕೆ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ